ಈಗ ಕಾರ್ಯಕ್ರಮವನ್ನು ಯಾರು ಕಾರ್ಯಗತಗೊಳಿಸಬಹುದು ಈ ಸಮುದಾಯ ಆಧಾರಿತ ಬೀಜೋತ್ಪಾದನೆ ಅಂತ ಹೇಳಿದ್ರೆ ಸರ್ಕಾರಿ ಸರ್ಕಾರೇತರ ಅಥವಾ ಖಾಸಗಿ ಕಂಪನಿಗಳಾಗಿರ್ಬೋದು ಸಹಕಾರಿ ಕಂಪನಿಗಳಾಗಿರ್ಬೋದು ಅವೆಲ್ಲ ಕಾರ್ಯಗತಗೊಳಿಸಬಹುದು. ಅದಕ್ಕೆ ಮೊದಲನೇದಾಗಿ ರೈತರಿಗೆ ತರಬೇತಿ ಕೊಡಬೇಕು, ಏನು ಬೀಜೋತ್ಪಾದನೆ ಬಗ್ಗೆ ತರಬೇತಿ ಕೊಡಬೇಕು, ಮತ್ತೆ ಮಾರಾಟದ ವ್ಯವಸ್ಥೆಯನ್ನು ನಾವು ಅನುವು ಮಾಡಿಕೊಡ್ಬೇಕು, ಇತರ ಏಜೆನ್ಸಿಗಳೊಂದಿಗೆ ಕೂಡ ನಾವು ಅವ್ರನ್ನ ಲಿಂಕ್ ಮಾಡಬೇಕು. ಅಲ್ಲ ಈಗ ಒಂದು ಹೊಸದಾಗಿ ನೀವು ಅಂತ ಕಾರ್ಯ ಮಾಡಬೇಕಂದ್ರೆ ಈಗ ಅದರಲ್ಲಿ ಏನೇನು ಇಂತಿಷ್ಟು ದಿನ ಎಷ್ಟು ದಿನಕ್ಕೆ ಆ ಬೆಳೆ ಬರ್ತದೆ, ಹೌದು ಎಷ್ಟು ದಿನಕ್ಕೆ ಅದು ಸಸಿ ಮಡಿ ತಯಾರಾಗುತ್ತೆ, ಈ ತರ ದಾಖಲೆ ಮಾಡಬೇಕು. ನಾವು ಕ್ಷೇತ್ರವನ್ನ ಪರಿಶೀಲನೆ ಬಿತ್ತನೆಯಿಂದ ಹಿಡಿದು ಅದು ಕುಯಿಲಾಗಿ ಕಟಾವಾಗಿ ಬೀಜನ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡೋವರೆಗೂ ನಾವು ನಿಗಾ ವಹಿಸಬೇಕು. ಅಂದ್ರೆ ನೀವು ನಿರಂತರವಾಗಿ ಆ ತಳಿನ ಜೋಪಾನವಾಗಿ ಮಾಡ್ಕೊಂಡು ಬಂದಿರ್ತೀರಿ, ಹೌದು. ಆದ್ರೆ ಇದನ್ನ ಲೆಕ್ಕ ಇಟ್ಟಿರಲ್ಲ, ಹೌದು. ಆದ್ರೆ ಇಲ್ಲಿ ನೀವು ನಿಮ್ದೇ ಆದ ಒಂದು ಬೀಜನ ನೀವು ಹೊರ ಪ್ರಪಂಚಕ್ಕೆ ತರ್ತೀರಿ ಅಂದ್ರೆ ನೀವು ಅದರದ್ದು ಎಲ್ಲಾ ಮಾಹಿತಿನ ಆ ಒಂದು ಬೆಳೆ ಈಗ ಯಾವಾಗ ಸಸಿ ಮಡಿ ಮಾಡಿದ್ರಿ, ಮತ್ತೆ ಯಾವಾಗ ಅದು ಗಿಡನ ಮತ್ತೆ ನೀವು ನಾಟಿ ಮಾಡಿದ್ರಿ, ನಾಟಿ ಮಾಡಿದ ತಕ್ಷಣ ಎಷ್ಟು ದಿನ ತನಕ ಅದು ಇದು ಬಂತು, ಆಮೇಲೆ ಯಾವಾಗ ಅದು ಹೂ ಬಿಡುತ್ತು, ಮತ್ತೆ ಹೂ ಬಿಟ್ಟ ಮೇಲೆ ಅದು ಯಾವಾಗ ಅದು ಎಷ್ಟು ದಿನ ತಗೋತು ಭತ್ತ ಆಗ್ಲಿಕ್ಕೆ, ಮತ್ತೆ ಭತ್ತ ಬೆಳೆ ಬಂದ್ಮೇಲೆ ಕಟಾವು ಯಾವಾಗ ಮಾಡಿದ್ರಿ, ಇದು ಪ್ರತಿಯೊಂದು ನೀವು ಪ್ರತಿಯೊಂದು ಹಂತನು ಭತ್ತದ ಗಿಡದ ಪ್ರತಿಯೊಂದು ಹಂತ, ಹೌದು ಹೌದು, ಎಷ್ಟು ಹಂತ ಇದಾವೆ ಅದನ್ನು ಕೂಡ ಹೇಳ್ಬಿಡಿ ನಮ್ಮ ರೈತ ಬಾಂಧವರಿಗೆ. ಒಂದು ಒಂದು ಭತ್ತ ಗಿಡ ಬೆಳಿಬೇಕಂದ್ರೆ ಒಂದು ಗಿಡ ಬೆಳಿಬೇಕು ಅಂದ್ರೆ ಮೊದಲು ನಾವು ಸಸಿ ಮಡಿ ತಯಾರ ಮಾಡಬೇಕಾಗುತ್ತೆ, ಹೌದು. ಸಸಿ ಮಡಿ ತಯಾರ ಮಾಡಿ ಬೀಜೋಪಚಾರ ಮಾಡಿ ಅದನ್ನ ಸಸಿ ಮಡಿಲಿ ಬಿತ್ತನೆ ಮಾಡ್ತೀವಿ, ಹೌದು. ಬಿತ್ತನೆ ಮಾಡಿದ 25 ದಿನಗಳ ನಂತರ ಅದನ್ನ ನಾವು ನಾಟಿ ಮಾಡ್ತೀವಿ, ಇದನ್ನ ಸ್ಥಳಾಂತರ ಮಾಡ್ತೀವಿ, ಒಂದು ಸಸಿ ಮಡಿ ಮಾಡಿದ ಗದ್ದೆಗೆ ಹಾಕ್ತೀವಿ, ಹೌದು. ಅಲ್ಲಿಂದ ನಮ್ಗೆ ಇದು ನಾಟಿ ಪದ್ಧತಿ, ನಾಟಿ ಪದ್ಧತಿಲಿ ಅದು ಬಿಟ್ಟು ನಾಟಿ ಪದ್ಧತಿ ಬಿಟ್ಟು ಇನ್ನೊಂದು ಡ್ರೈ ಪದ್ಧತಿ ಬ್ರಾಡ್ಕಾಸ್ಟ್ ಪದ್ಧತಿ ಇದೆ, ಅದರಲ್ಲಿ ನೀರು ನಿಲ್ಸುವಂತ ಅವಶ್ಯಕತೆ ಇಲ್ಲ. ನೀವು ರಾಗಿ ಹೇಗ್ ಬೆಳಿತೀರಿ ರಾಗಿನೇ ಬೆಳಿಬಹುದು, ಬಿತ್ತನೆ ಮಾಡ್ಬಿಡ್ತೀರಿ, ಹೌದು ಹೌದು. ಅದೊಂದಿದೆ. ಅದಾದ್ಮೇಲೆ ಈಗ ನಾವು ನಾಟಿ ಮಾಡಿದ್ವಿ, ನಾಟಿ ಮಾಡಿದ್ಮೇಲೆ ಟಿಲ್ಲರಿಂಗ್ ಸ್ಟೇಜ್ ತೆಂಡೆ ಹೊಡೆಯೋದು ಅಂತ ಹೇಳ್ತೀವಿ. ಆ ತೆಂಡೆ ನಿಮ್ಗೆ 40 ದಿನದ ನಂತರ 35-40 ದಿನ ನಂತರ ತೆಂಡೆ ಹೊಡೆಯಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಒಂದ್ ಕೆಲವೊಂದ್ ಕಡೆ ಹೊಡೆ ಬಂತು ಅಂತ ಹೇಳ್ತಾರೆ, ತೆಂಡೆ ಹೊಡೆ ಬಂತು ಅಂತ. ಅದಾದ್ಮೇಲೆ ನಿಮ್ಗೆ ಹೂವ ಬಿಡ ಸ್ಟಾರ್ಟ್ ಆಗುತ್ತೆ, ಹೂವ ಬಿಡ ಸ್ಟಾರ್ಟ್ ಹೂವ ಬಿಡ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಹೂವ ಕಾಳು ಕಟ್ಟ ಸ್ಥಿತಿಗೆ ಬರುತ್ತೆ, ಕಾಳು ಕಟ್ಟ ಹಾಲು ಉತ್ಪಾದನೆ ಆಗುತ್ತೆ, ಹೌದು. ಹಾಲಿಂದ ಮತ್ತೆ ಗಟ್ಟಿ ಆಗುತ್ತೆ, ಬೀಜ ಗಟ್ಟಿ ಆಗುತ್ತೆ, ಬೀಜ ಗಟ್ಟಿಯಾಗಿ ಅದು ಪಕ್ವತೆ ಬರುತ್ತೆ, ಪಕ್ವತೆ ಬೆಳೀತದೆ ಬೆಳೀತದೆ ಬಂದಾದ್ಮೇಲೆ ಆಮೇಲೆ ನಾವು ಹಾರ್ವೆಸ್ಟಿಂಗ್ ಸ್ಟೇಜ್ ಕೊಯ್ಲು ಮಾಡೋದು. ಇದು ಹಸಿರಿದ್ದು ಅದು ಕ್ರಮೇಣವಾಗಿ ಬಂಗಾರದ ಬಣ್ಣಕ್ಕೆ ಹೋಗುತ್ತೆ, ಭತ್ತದ ಗಿಡ. ಆ ಬಂಗಾರದ ಬಣ್ಣಕ್ಕೆ ಹೋದ್ಮೇಲೆ ಅದು ಪಕ್ವತೆ ಆಗಿದೆ, ಪಕ್ವತೆ ಆಗಿದೆ ಆಗಿದೆ ಅಂತ ನಮ್ಗೆ ಇದನ್ನ ನಾವು ಕಟಾವ್ ಮಾಡಬಹುದು. ಕಟಾವ್ ಮಾಡಿ ನೀವು ಮೆದೆ ಹಾಕೋಬಹುದು, ಇಲ್ಲ ಅಂದ್ರೆ ಅಲ್ಲೇ ಬಿಟ್ಟು ಮಳೆ ಗಿಳೆ ಬರ್ಲಿಲ್ಲ ಅಂದ್ರೆ ಮಳೆ ಏನಾದ್ರೂ ನೀವು ಕಟಾವ್ ಮಾಡೋ ಟೈಮ್ ಅಲ್ಲಿ ಬಂದ್ರೆ ಅಲ್ಲೇನೆ ಬೀಜ ಮೊಳಕೆ ಆಗ್ಬಿಡುತ್ತೆ, ಇದ್ರಲ್ಲೇನೆ ಅಲ್ದಲ್ಲೇನೆ ಇನ್ನು ಒಂದಿಷ್ಟು ಬಿದ್ದಿದ್ದು ಅದು ನೆಲದಲ್ಲಿ ಉಟ್ಕೊಂಡು ಅದು ಅಲ್ಲಿ ಬೇರೆ ಬಂದ್ಬಿಡುತ್ತೆ. ಹೌದು. ಹಾಗಾಗಿ ನೀವು ಅನಾಹುತ ಆಗುತ್ತದೆ, ಕರೆಕ್ಟ್ ಸಮಯವನ್ನು ನೋಡ್ಕೊಂಡು ಕಟಾವ್ ಮಾಡಿ ಅದನ್ನ ಮೆದೆ ಹಾಕೊಂಡು ಬಿಸಿಲು ಬಂದ್ಮೇಲೆ ಒಂದ್ ವೇಳೆ ಅದು ಆಕಸ್ಮಿಕವಾಗಿ ಈಗ ಮಧ್ಯ ಮಳೆ ಬಂದ್ಬಿಟ್ರೆ ಅದು ಬೀಜಕ್ಕೆ ಅದು ಯೋಗ್ಯತೆ ಇರಲ್ಲ. ನಾನು ಹೇಳದ್ನಲ್ಲ ಬೀಜ ಅಲ್ಲೇ ಮೊಳಕೆ ಹೊಡೆದೋಗುತ್ತೆ, ಅದು ನಿಮ್ಮ ಅದೃಷ್ಟನೂ ಕೂಡ ಕೆಲವೊಂದ್ ಸಾರಿ ಕಾಯುತ್ತೆ ಕಾಯುತ್ತೆ ಅಂದ್ರೆ ನೀವು ಈಗ ತಕ್ಷಣ ಅದು ಮಳೆ ಬಂದ್ಬಿಡ್ತಪ್ಪ ನಮ್ಗೆ ನಿರೀಕ್ಷೆ ಮಾಡಿರ್ಲಿಲ್ಲ, ಏನ್ ಮಾಡ್ಬೇಕು ಡಾಕ್ಟರ್ ಶಾಂತರಾಜ್ ಅವರೇ? ಈಗ ಬೀಜಕ್ಕೆ ಅಂತ ಹೇಳಿ ನಾವು ಒಂದು ಒಂದು ಊರವರು ಎಲ್ಲರೂ ಸೇರಿ ಬಿತ್ತನೆ ಮಾಡಿರ್ತಾರೆ ಅಥವಾ ನಾಟಿ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ಹೇಳ್ತೀನಿ ಕೇಳಿ, ಅದಕ್ಕೇನೆ ರೈತರಿಗೆ ತರಬೇತಿ ಅನ್ನೋದು ತುಂಬಾ ಮುಖ್ಯ. ಪೂರ್ವಾಲೋಚನೆ ಜಾಗ್ರತೆ ವಹಿಸಬೇಕು, ವಿಜ್ಞಾನಿಗಳ ಜೊತೆ ಸಂಪರ್ಕದಲ್ಲಿರಬೇಕು. ಈಗ ಮೊನ್ನೆ ನಮ್ಗೆ ಹಿಂಗೆ ಹೇಳ್ತಿದ್ದೀನಿ, ರಾಗಿ ಬೀಜೋತ್ಪಾದನೆ ಮಾಡಿಸಿದ್ವಿ, ಹೌದು, ಇಲ್ಲೇ ಬೆಂಗಳೂರು ಸುತ್ತಮುತ್ತ. ಈಗ ಮೊನ್ನೆ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ವೀಕ್ ಮಳೆ ಬಂತು, ನಿರೀಕ್ಷಿಸಿದ ಮಳೆ, ಹೌದು. ಫೋನ್ ಮಾಡಿದ್ರು, ಸರ್ ನಾವೀಗ ಕಟಾವ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ನಾಳೆ ಕಟಾವ್ ಮಾಡಿಸ್ಬಿಡ್ಲ ಸರ್ ಅಂದ್ರು. ಬೇಡ ಅಪ್ಪ, ಇನ್ನು 5 ನೀನು ಕಟಾವ್ ಮಾಡ್ಸಕ್ ಹೋಗ್ಬೇಡ. ಈಗ ಅಕಸ್ಮಾತ್ ಅವತ್ ಕಟಾವ್ ಮಾಡಿಸಿದ್ರೆ ಅವರು ಮಳೆ ಏನ್ ಮಾಡ್ತೀನಿ, ಮತ್ತೆ ಬೀಜ ಎಲ್ಲ ಮುಗಿತಲ್ಲ, ಬೀಜ ಒಣಸಕ್ ಬರೋದಿಲ್ಲ. ಅಟ್ಲೀಸ್ಟ್ ನೀವು ಕಟಾವ್ ಮಾಡದಲ್ಲ ಬೀಜ ಹೊಲದಲ್ಲಿ ಇದ್ರೆ ಒಂದಷ್ಟು ನಾವು ಸೇವ್ ಮಾಡ್ಕೋಬಹುದು, ಅದನ್ನೇನು ತೊಂದ್ರೆ ಆಗಲ್ಲ. ಕಟಾವ್ ಮಾಡ್ಬಿಟ್ಟು ನೀವು ಹೊಲದಲ್ಲಿ ಇದ್ದಾಗ ಅದು ಮಳೆ ಬಂದ್ರೆ ತುಂಬಾ ಲಾಸ್ ಆಗುತ್ತೆ. ಹಾಗಾಗಿ ರೈತರ ಜೊತೆ, ವಿಜ್ಞಾನಿಗಳ ಜೊತೆ ಅಥವಾ ನಿಮ್ಮ ಸುಧಾರಿತ ರೈತರ ಜೊತೆ ಸಂಪರ್ಕದಲ್ಲಿರಬೇಕು. ಅಲ್ಲ ಈಗ ನೀವು 5 ಅದು ಅಲ್ಲೇ ಇರ್ಲಿ, ನೀವು ಕಟಿಂಗ್ ಮಾಡಬೇಡಿ ಹಾರ್ವೆಸ್ಟ್ ಮಾಡಬೇಡಿ ಅಂತ ಇದ್ರೆ ಮುಂದೆ ಏನಾಗ್ಬೇಕು? ಅದು

ನಮ್ಮಪ್ಪ ಕಳಸಂತ ಹರಮನೆ, ನಮ್ಮಪ್ಪ ಕಳಸಂತ ಹರಮನೆ, ನಮ್ಮಪ್ಪ ಕಳಸಂತ ಹರಮನೆ ನೋಡಲು ಬಂದೆ, ನಮ್ಮಪ್ಪ ಕಳಸಂತ ಹರಮನೆ ನೋಡಲು ಬಂದೆ, ನನಗತೇನೆ ತಾಯೇ ಆಕೆ ಮನೆಗೆ, ನನಗತೇನೆ ತಾಯೇ ಆಕೆ ಮನೆಗೆ, ನಮ್ಮಪ್ಪ ಕಳಸಂತ ಹರಮನೆ ನೋಡಲು ಬಂದೆ, ನಮ್ಮಪ್ಪ ಕಳಸಂತ ಅರಮನೆ ನೋಡಲು ಬಂದೆ, ನನಗತೇನೆ ಆಕೆ ಮನೆಗೆ, ನನಗತೇನೆ ಆಕೆ ಮನೆಗೆ, ಗಂಡ ಸೋರೆ ಗಂಡ ಸೋಕವ ಮಾಡಿ ಗಂಡ, ಆತೆ ಗಂಡ ಸೋರೆ ಗಂಡ ಸೋಕವ ಮಾಡಿ ಗಂಡ, ವರ್ತಳೆ ಹಾಗ ಆತೆ ಮನೆಗೆ, ವರ್ತಳೆ ಹಾಗ ಆತೆ ಮನೆಗೆ, ಕಂಡ ಸೋರ ಕಂಡ ಸೋಕವ ಮಾಡಿ ಗಂಡ, ಹತ್ತು ಗಂಡ ಸೋರ ಕಂಡ ಸೋಕವ ಮಾಡಿ ಗಂಡ, ವರ್ತಳೆ ಹಾಗ ಆತೆ ಮನೆಗೆ, ವರ್ತಳೆ ಹಾಗ ಆತೆ ಮನೆಗೆ, ಬಕಲಲ್ಲಿ ನಿಂತ ಗಂಡ ಏನಂತ ಹಾಗ ಕೇಳಾಳು, ಏನಂತ ಹಾಗ ಕೇಳಾಳು. ಇದುವರೆಗೆ ದೊಡ್ಡಬಳ್ಳಾಪುರ ತಾಲೂಕು ಸುಬ್ಬಗೆರೆಯ ಗಂಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದವನ್ನು ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯಲ್ಲಿ ಜಾಗೃತ ಕೋಶದ ಉದ್ದೇಶ ಕುರಿತು ಜಂಟಿ ನಿರ್ದೇಶಕರಾದ ಸಿ ವಿದ್ಯಾನಂದ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕನಕಪುರ ತಾಲೂಕು ದೊಡ್ಡಕಬ್ಬಳ್ಳಿಯ ಗುರುಮಾದಪ್ಪ ಮತ್ತು ಸಂಗಡಿಗರಿಂದ ಕಂಸಾಳೆ ಪದವನ್ನು ಕೇಳುವಿರಿ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ತಣ್ಣನೆ ಗಾಳಿ ಕಾಡೆಲ್ಲಲೆದು, ಸ್ನೇಹಿತರೆ, ಹಸಿರೇ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲು. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 7:34 ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ದೇಶದ ರಕ್ಷಣಾ ಪಡೆಗಳಲ್ಲಿ ಮಹಿಳೆಯರ ಸಾಧನೆ ಶ್ಲಾಘನೀಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಸಂಸತ್ತಿನ ಉಭಯ ಸದನಗಳಲ್ಲಿ ಮೂರನೇ ದಿನವೂ ಮುಂದುವರಿದ ಗದ್ದಲ, ಕಲಾಪ ನಾಳೆಗೆ ಮುಂದೂಡಿಕೆ. ಜಾರ್ಖಂಡ್ನ ಮುಖ್ಯಮಂತ್ರಿಯಾಗಿ ನಾಲ್ಕನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸಿದ ಹೇಮಂತ್ ಸೊರೇನ್. ಗೋವಾದಲ್ಲಿ ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕೆ ತೆರೆ, ಲ್ಯಾಂಪನ್ಗೆ ಅತ್ಯುತ್ತಮ ವೆಬ್ ಸಿರೀಸ್ ಪ್ರಶಸ್ತಿ. ಸೈಯದ್ ಮೋದಿ ಇಂಡಿಯಾ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ ಪಿವಿ ಸಿಂಧು, ಲಕ್ಷ್ಯ ಸೇನ್ ಮುಂದಿನ ಹಂತಕ್ಕೆ ಪ್ರವೇಶ. ವಾರ್ತೆಗಳ ವಿವರ: ತಮಿಳುನಾಡು ಭೇಟಿಯಲ್ಲಿರುವಂತಹ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಊಟಿಯಲ್ಲಿರುವ ವೆಲ್ಲಿಂಗ್ಟನ್ ರಕ್ಷಣಾ ಸೇವೆಗಳ ಸಿಬ್ಬಂದಿ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ರಕ್ಷಣಾ ಸೇವಾ ಸಿಬ್ಬಂದಿ ಕಾಲೇಜಿನಲ್ಲಿರುವ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದ ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ರಕ್ಷಣಾ ಸಾಮರ್ಥ್ಯ ವಿಶ್ವದ ಗಮನ ಸೆಳೆದಿದೆ ಎಂದರು. ರಕ್ಷಣಾ ಪಡೆಗಳಲ್ಲಿ ಬಲಿಷ್ಠ ಮಹಿಳಾ ಪಡೆಗಳನ್ನು ಹೊಂದಲು ಹೆಮ್ಮೆ ಪಡುತ್ತೇವೆ ಎಂದು, ವಿಶ್ವದ ಅತಿ ಎತ್ತರದ ಯುದ್ದಭೂಮಿ ಸಿಯಾಚಿನ್ ಪ್ರದೇಶಗಳಲ್ಲೂ ಮಹಿಳಾ ಸೈನಿಕರು ಸೇವೆ ಸಲ್ಲಿಸಿರುವುದನ್ನು ಅವರು ಸ್ಮರಿಸಿಕೊಂಡರು. ನೌಕಾಪಡೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ಅಧಿಕಾರಿಗಳನ್ನು ಅವರು ಶ್ಲಾಘಿಸಿದರು. ಇದೇ ವೇಳೆ ರಾಷ್ಟವನ್ನು ರಕ್ಷಿಸಲು ತಮ್ಮ ಪ್ರೀತಿಪಾತ್ರರನ್ನು ಸೈನ್ಯಕ್ಕೆ ಕಳುಹಿಸುತ್ತಿರುವ ಕುಟುಂಬಗಳ ಸಮರ್ಪಣೆಯನ್ನು ಅವರು ಒಪ್ಪಿಕೊಂಡರು. ಇದೇ ಸಂದರ್ಭದಲ್ಲಿ ಕಾಲೇಜಿನಲ್ಲಿರುವ ತರಬೇತುದಾರರೊಂದಿಗೂ ಸಂವಾದ ನಡೆಸಿದರು. ಇನ್ನು ನಾಳೆ ಬುಡಕಟ್ಟು ಸಮುದಾಯದ ಜೊತೆ ಸಂವಾದ ನಡೆಸಲಿದ್ದು, ಅವರು ದೆಹಲಿಗೆ ತೆರಳುವ ಮುನ್ನ ನವೆಂಬರ್ 30ರಂದು ತಿರುವಾರೂರಿನ ತಮಿಳುನಾಡು ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳ ಗದ್ದಲದ ನಡುವೆ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ. ಇಂದು ಸದನ ಆರಂಭವಾಗುತ್ತಿದ್ದಂತೆ ಕೈಗಾರಿಕೋದ್ಯಮಿಯೊಬ್ಬರ ವಿರುದ್ದದ ಲಂಚದ ಆರೋಪ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ಡಿಎಂಕೆ ಮತ್ತು ಇತರೆ ಪಕ್ಷಗಳ ಸದಸ್ಯರು ಚರ್ಚೆಗೆ ಆಗ್ರಹಿಸಿ ಸದನದ ಬಾವಿಗಿಳಿದು ಘೋಷಣೆಗಳನ್ನು ಕೂಗಿದರು. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು ಸದನದ ಘನತೆ ಮತ್ತು ಗೌರವ ಕಾಪಾಡುವಂತೆ ಅನೇಕ ಬಾರಿ ಮಾಡಿದ ಮನವಿಯ ಹೊರತಾಗಿಯೂ ಪ್ರತಿಪಕ್ಷಗಳ ಗದ್ದಲ ಮುಂದುವರಿಯಿತು. ಇದಕ್ಕೂ ಮುನ್ನ ಲೋಕಸಭಾ ಉಪಚುನಾವಣೆಯಲ್ಲಿ ನೂತನ ಸಂಸದರಾಗಿ ಆಯ್ಕೆಯಾದ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಮತ್ತು ರವೀಂದ್ರ ವಸಂತರಾಜ್ ಚೌಹಾಣ್ ಅವರು ಗೌಪ್ಯತಾ ವಿಧಿಯನ್ನು ಸ್ವೀಕರಿಸಿದರು. ಇನ್ನೊಂದೆಡೆ ರಾಜ್ಯಸಭೆಯಲ್ಲಿ ಕಲಾಪ ಆರಂಭವಾಗುತ್ತಿದ್ದಂತೆ ನಿಯಮ 267ರ ಅಡಿಯಲ್ಲಿ ಕೈಗಾರಿಕೋದ್ಯಮಿಯೊಬ್ಬರ ವಿರುದ್ದದ ಲಂಚದ ಆರೋಪ, ಮಣಿಪುರ ಹಿಂಸಾಚಾರ, ಉತ್ತರ ಪ್ರದೇಶದ ಸಂಬಾಲ್ಪುರ್ ಹಿಂಸಾಚಾರ ಘಟನೆಗಳ ಕುರಿತು ಚರ್ಚೆಗೆ ಅವಕಾಶ ನೀಡುವಂತೆ ಪ್ರತಿಪಕ್ಷಗಳ ಸದಸ್ಯರು ಧರಣಿ ನಡೆಸಿದರು. ಬಳಿಕ ಸಂಸತ್ ಭವನದ ಹೊರಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ ಕಲಾಪಕ್ಕೆ ಅಡ್ಡಿಪಡಿಸಿದ ವಿರೋಧ ಪಕ್ಷಗಳ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಸಭಾಧ್ಯಕ್ಷರು ಮತ್ತು ಸಭಾಪತಿಗಳು ಅನುಮತಿಸಿದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲು ಸರ್ಕಾರ ಸಿದ್ದವಿದೆ ಎಂದು ಸ್ಪಷ್ಟಪಡಿಸಿದರು. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ಸುಮಾರು 25 ಲಕ್ಷ ಫಲಾನುಭವಿಗಳು ನೋಂದಾಯಿಸಿಕೊಂಡಿದ್ದಾರೆ ಎಂದು ಕಿರುಸಣ್ಣ ಮತ್ತು ಮಧ್ಯಮ ಉದ್ಯಮ ಎಂಎಸ್ಎಂಇ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡುವ ಮೂಲಕ ಮಾಹಿತಿ ನೀಡಿದ ಅವರು, 18 ವ್ಯಾಪಾರಗಳಲ್ಲಿ ತೊಡಗಿರುವಂತಹ ಕುಶಲಕರ್ಮಿಗಳು ಮತ್ತು ಕರಕುಶಲದಾರರಿಗೆ ಸಮಗ್ರ ಮತ್ತು ಅಂತ್ಯದವರೆಗೆ ಬೆಂಬಲವನ್ನು ಒದಗಿಸುವ ಯೋಜನೆ ಇದಾಗಿದೆ ಎಂದು ಹೇಳಿದರು. ಪಿಎಂ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಸೆಪ್ಟೆಂಬರ್ 2023ರಿಂದ ಅಕ್ಟೋಬರ್ 2024ರವರೆಗೆ 2122 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ. ಜೊತೆಗೆ ಈ ಯೋಜನೆಯಡಿಯಲ್ಲಿ 30 ಲಕ್ಷ ಕುಶಲಕರ್ಮಿಗಳ ನೋಂದಣಿಗೆ ಸರ್ಕಾರ ಗುರಿ ಹೊಂದಿದೆ ಎಂದು ಸಚಿವರು ಮಾಹಿತಿಯನ್ನು ನೀಡಿದರು. ಜಾರ್ಖಂಡ್ ಮುಕ್ತಿ ಮೋರ್ಚಾ ಜೆಎಂಎಂ ನಾಯಕ ಹೇಮಂತ್ ಸೊರೇನ್ ಇಂದು ಜಾರ್ಖಂಡ್ನ 14ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಾಂಚಿಯ ಮೊರ್ಪಾತ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಜಾರ್ಖಂಡ್ ರಾಜ್ಯಪಾಲ ಸಂತೋಷ್ ಕುಮಾರ್ ಗಂಗ್ವಾರ್ ಹೇಮಂತ್ ಸೊರೇನ್ ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಹೇಮಂತ್ ಸೊರೇನ್ ಅವರು ನಾಲ್ಕನೇ ಬಾರಿಗೆ ಜಾರ್ಖಂಡ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್, ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಸೇರಿದಂತೆ ಐಎನ್ಡಿಎಐ ಮೈತ್ರಿಕೂಟ ಪಾಲುದಾರರು ಉಪಸ್ಥಿತರಿದ್ದರು. ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಜಾಗತಿಕ ಉತ್ಸಾಹದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಭಾರತೀಯ ಸಂಸ್ಕೃತಿ ಜಾಗತಿಕವಾಗಿ ಪ್ರತಿಧ್ವನಿಸುತ್ತದೆ ಎಂದು ಹೇಳಿದ್ದಾರೆ. ತಮ್ಮ ವಿದೇಶಿ ಭೇಟಿಗಳ ಚಿತ್ರಣಗಳನ್ನು ಹಂಚಿಕೊಂಡ ಪ್ರಧಾನಮಂತ್ರಿಯವರು, ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿಯ ಬಗೆಗಿನ ಈ ಅಪಾರ ಉತ್ಸಾಹವು ಅತ್ಯಂತ ಸಂತೋಷದಾಯಕವಾಗಿದೆ ಎಂದು ಹೇಳಿದ್ದಾರೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಸೌಲಭ್ಯಗಳನ್ನು ನಿಗಮದೊಂದಿಗೆ ಒಗ್ಗೂಡಿಸುವ ಮೂಲಕ ಉದ್ಯೋಗಿಗಳ ರಾಜ್ಯ ವಿಮಾ ನಿಗಮ ಇಎಸ್ಐಸಿ ಉದ್ಯೋಗಿಗಳಿಗೆ ಮತ್ತು ಅವರ ಅವಲಂಬಿತರಿಗೆ ಆರೋಗ್ಯ ಸೇವೆಯನ್ನು ವಿತರಿಸಲು ಕೆಲಸ ಮಾಡುತ್ತಿದೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಹೇಳಿದೆ. ದೇಶದ 14.43 ಕೋಟಿ ಇಎಸ್ಐಸಿ ಫಲಾನುಭವಿಗಳು ಮತ್ತು ಅವರ ಕುಟುಂಬಗಳಿಗೆ ಈ ಕ್ರಮವು ಉಪಯುಕ್ತವಾಗಲಿದ್ದು, ಉದ್ಯೋಗಿಗಳಿಗೆ ಭಾರತದಾದ್ಯಂತ ಗುಣಮಟ್ಟದ ಮತ್ತು ಸಮಗ್ರ ವೈದ್ಯಕೀಯ ಆರೈಕೆಗೆ ಹೆಚ್ಚಿನ ಪ್ರವೇಶವನ್ನು ಒದಗಿಸುತ್ತದೆ ಎಂದು ತಿಳಿಸಿದೆ. ಮತ್ತು ರಾಷ್ಟವ್ಯಾಪಿ 30,000 ABPMJY ಅಂಗೀಕೃತ ಆಸ್ಪತ್ರೆಗಳಲ್ಲಿ ದ್ವಿತೀಯ ಮತ್ತು ತೃತೀಯ ವೈದ್ಯಕೀಯ ಸೇವೆಗಳನ್ನು ಪಡೆಯುವ ಸೌಲಭ್ಯ, ಹಣಕಾಸು ಮಿತಿ ಇರದೆ ಚಿಕಿತ್ಸೆ ನೀಡಲಾಗುವುದು. ಜೊತೆಗೆ ಇಎಸ್ಐ ಫಲಾನುಭವಿಗಳ ಚಿಕಿತ್ಸೆಗಾಗಿ ದೇಶದಾದ್ಯಂತ ಚಾರಿಟಬಲ್ ಆಸ್ಪತ್ರೆಗಳನ್ನು ಸಹ ಅಂಗೀಕಾರ ಮಾಡಲಾಗುತ್ತದೆ ಎಂದು ಸಚಿವಾಲಯದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಗೋವಾದಲ್ಲಿ ನಡೆದ 55ನೇ ಭಾರತೀಯ ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕೆ ತೆರೆಬಿದ್ದಿದೆ. ಚಿತ್ರೋತ್ಸವದಲ್ಲಿ ಲ್ಯಾಂಪನ್ ಅತ್ಯುತ್ತಮ ವೆಬ್ ಸೀರೀಸ್ ಒಟಿಟಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಇದು ಗ್ರಾಮೀಣ ಭಾರತದ ಚಿಕ್ಕ ಹುಡುಗನ ಭಾವನಾತ್ಮಕ ಮತ್ತು ಸಾಮಾಜಿಕ ಸವಾಲುಗಳ ಚಿತ್ರಣಗಳನ್ನು ಹೊಂದಿರುವ ಕಥೆಯನ್ನು ಹೊಂದಿದೆ. ಬದುಕಿ ಉಳಿಯುವಿಕೆ ಮತ್ತು ಭರವಸೆಯ ಸ್ಫೂರ್ತಿದಾಯಕ ವೃತ್ತಾಂತವಾಗಿ ಮೂಡಿಬಂದಿರುವ ಆಡು ಜೀವಿತಂ ಚಿತ್ರಕ್ಕೆ ಅಗಾಧ ಪ್ರಕ್ರಿಯೆ ವ್ಯಕ್ತವಾಗಿದೆ. ಇನ್ನು 55ನೇ ಚಲನಚಿತ್ರೋತ್ಸವದಲ್ಲಿ ಸ್ವೀಡಿಷ್ ನಿರ್ದೇಶಕ ಲವೆನ್ ಅಕಿನ್ ICFT ಯುನೆಸ್ಕೋ ಗಾಂಧಿ ಪದಕವನ್ನಕ್ಕೆ ಭಾಜನರಾಗಿದ್ದಾರೆ. ಅಮೆರಿಕ ಚಲನಚಿತ್ರ ನಿರ್ಮಾಪಕ ಸಾರಾ ಫ್ರೈಡ್ಲ್ಯಾಂಡ್ ಫೆಮಿಲಿಯರ್ ಟಚ್ ಚಿತ್ರಕ್ಕಾಗಿ ಅತ್ಯುತ್ತಮ ನಿರ್ದೇಶಕಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಬಾಂಗ್ಲಾದೇಶದ ಐಸ್ಕಾನ್ ಸಂಬಂಧಿತ ಹಿಂಸಾಚಾರದ ವಿಷಯದಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಅಗತ್ಯ ಕ್ರಮಗಳನ್ನು ಕೈಗೊಂಡಿರುವುದರಿಂದ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಲು ಬಾಂಗ್ಲಾದೇಶದ ಹೈಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿ ಫರಾ ಮಹಬೂಬ್ ಮತ್ತು ನ್ಯಾಯಮೂರ್ತಿ ದೇಬಾ ಶಿಶ್ರಾಯ್ ಚೌಧರಿ ಅವರ ಪೀಠವು ಸರ್ಕಾರದ ನಡೆಗೆ ತೃಪ್ತಿ ವ್ಯಕ್ತಪಡಿಸಿತು ಮತ್ತು ನಾಗರಿಕರ ಜೀವ ಮತ್ತು ಆಸ್ತಿಯನ್ನು ರಕ್ಷಿಸುವ ಪ್ರಯತ್ನಗಳನ್ನು ಮುಂದುವರೆಸಲು ಸೂಚನೆ ನೀಡಿದೆ. ಇಸ್ಕಾನ್ ಅನ್ನು ನಿಷೇಧಿಸುವಂತೆ ಕೋರಿ ಖಾಸಗಿ ವ್ಯಕ್ತಿಯೊಬ್ಬರು ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ಆಲಿಸಿದ ನಂತರ ಚಟೋಗ್ರಾ ಮತ್ತು ರಂಗ್ಪುರದಲ್ಲಿ ಯಾವುದೇ ಅನಗತ್ಯ ಪರಿಸ್ಥಿತಿಯನ್ನು ತಪ್ಪಿಸಲು ಚಟೋಗ್ರಾ ಮತ್ತು ರಂಗ್ಪುರದಲ್ಲಿ ಸೆಕ್ಷನ್ 144 ಜಾರಿಗೊಳಿಸುವಂತೆ ಕೋರಿ ಹಿಂದೂ ಧಾರ್ಮಿಕ ಸಂಸ್ಥೆ ಇಸ್ಕಾನ್ ಕುರಿತು ತನ್ನ ನಿಲುವಿನ ಬಗ್ಗೆ ನ್ಯಾಯಾಲಯಕ್ಕೆ ತಿಳಿಸುವಂತೆ ನಿನ್ನೆ ಹೈಕೋರ್ಟ್ ಸರ್ಕಾರವನ್ನು ಕೇಳಿದೆ. ಬಾಂಗ್ಲಾದೇಶದ ವಿಷಯದಲ್ಲಿ ತಮ್ಮ ಪಕ್ಷವು ಕೇಂದ್ರ ಸರ್ಕಾರವನ್ನು ಬೆಂಬಲಿಸುತ್ತದೆ ಎಂದು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಮಾತನಾಡಿದ ಅವರು, ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಮುಖ್ಯಸ್ಥ ಚಿನ್ಮೋಯ್ ಕೃಷ್ಣದಾಸ್ ಬಂಧನದ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಖಂಡನೀಯ ಎಂದು ಹೇಳಿದರು. ವಕ್ಫ್ ಮಸೂದೆಯ ಬಗ್ಗೆ ಮಾತನಾಡಿದ ಅವರು, ಸಂಸತ್ತಿನಲ್ಲಿ ಮಸೂದೆಯನ್ನು ಮಂಡಿಸುವ ಮೂಲಕ ರಾಜ್ಯಗಳೊಂದಿಗೆ ಚರ್ಚಿಸಲು ಕೇಂದ್ರವು ಯಾವುದೇ ಉಪಕ್ರಮವನ್ನು ತೆಗೆದುಕೊಂಡಿಲ್ಲ. ಮಸೂದೆ ಕಾಯ್ದೆಯಾದರೆ ವಕ್ಫ್ಗೆ ಅಸ್ತಿತ್ವವೇ ಇರುವುದಿಲ್ಲ ಎಂದರು. ವಕ್ಫ್ ಕುರಿತಂತೆ ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಜ್ಯದಲ್ಲಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಯಾವುದೇ ವಕ್ಫ್ ಆಸ್ತಿಯನ್ನು ವರ್ಗಾವಣೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಷ್ಟ್ರ ರಾಜಧಾನಿ ದೆಹಲಿಯ ಪ್ರಶಾಂತ್ ಬಿಹಾರ್ ಪ್ರದೇಶದ ಸಣ್ಣ ಉದ್ಯಾನವನದ ಗಡಿಗೋಡೆಯ ಬಳಿ ಇಂದು ಲಘು ತೀವ್ರತೆಯ ಸ್ಫೋಟ ಸಂಭವಿಸಿದೆ. ಘಟನೆ ಬಗ್ಗೆ ಮಾಹಿತಿ ಪಡೆದ ದೆಹಲಿಯ ಪೊಲೀಸರು, ವಿಧಿವಿಜ್ಞಾನ ಪ್ರಯೋಗಾಲಯ ತಂಡ, ಅಗ್ನಿಶಾಮಕ ಟೆಂಡರ್ ಮತ್ತು ಆಂಬ್ಯುಲೆನ್ಸ್ ತಕ್ಷಣ ಸ್ಥಳಕ್ಕೆ ತಲುಪಿದ್ದಾರೆ. ಲಕ್ನೋದಲ್ಲಿ ನಡೆಯುತ್ತಿರುವ ಸೈಯದ್ ಮೋದಿ ಇಂಡಿಯಾ ಇಂಟರ್ನ್ಯಾಷನಲ್ 2024 ಸೂಪರ್ 300 ಟೂರ್ನಮೆಂಟ್ನ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಮಹಿಳೆಯರ ಸಿಂಗಲ್ಸ್ ಪಂದ್ಯದಲ್ಲಿ ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಭಾರತದವರೇ ಆದ ಐರಾ ಶರ್ಮಾ ವಿರುದ್ದ ನಡೆದ ಹಣಾಹಣಿಯಲ್ಲಿ ಸಿಂಧು 21-10, 12-21, 21-15 ಅಂತರದಲ್ಲಿ ಜಯ ದಾಖಲಿಸಿದರು. ಇನ್ನೊಂದು ಪಂದ್ಯದಲ್ಲಿ ಉನ್ನತಿ ಹುಡಾ ಅವರು ಪೋರ್ನ ಪಿಚಾ ಚೋಕಿವಾಂಗ್ ಅವರನ್ನು 21-18, 22-20 ಅಂತರದಲ್ಲಿ ಸೋಲಿಸಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಇನ್ನು ಪುರುಷರ ಸಿಂಗಲ್ಸ್ನಲ್ಲಿ ಲಕ್ಷ್ಯ ಸೇನ್ ಇಸ್ರೇಲ್ನ ಜೈನಿಯಲ್ ಡುಬೋವೆಂಕೊ ಅವರನ್ನು ಸೋಲಿಸಿದ್ದಾರೆ. ಅವರು ನಾಳೆ ನಡೆಯಲಿರುವ ಆಲ್ ಇಂಡಿಯಾ ಕ್ವಾರ್ಟರ್ ಫೈನಲ್ನಲ್ಲಿ ಮಿರಾಬಾ ಲುವಾಂಗ್ ಅವರನ್ನು ಎದುರಿಸಲಿದ್ದಾರೆ. ಇನ್ನು ಭಾರತದ ಮೊರಾಬ್ಮಾ ಲುವಾಂಗ್, ಮೈಸ್ನಾಮ್ ಮತ್ತು ಆಯುಷ್ ಶೆಟ್ಟಿ ಕೂಡ ಕ್ವಾರ್ಟರ್ ಫೈನಲ್ ಅನ್ನು ಪ್ರವೇಶಿಸಿದ್ದಾರೆ. ಒಮನ್ನ ಮಸ್ಕತ್ನಲ್ಲಿ ನಡೆಯುತ್ತಿರುವ ಪುರುಷರ ಜೂನಿಯರ್ ಏಷ್ಯಾ ಕಪ್ 2024 ಹಾಕಿ ಟೂರ್ನಲ್ಲಿ ಇಂದು ಭಾರತ ತನ್ನ ಎರಡನೇ ಪಂದ್ಯದಲ್ಲಿ ಜಪಾನ್ ತಂಡವನ್ನು ಎದುರಿಸಲಿದೆ. ಶನಿವಾರ ಭಾರತವು ಚೈನೀಸ್ ತೈಪೆಯನ್ನು ಎದುರಿಸಲಿದೆ. ಅಂತಿಮ ಗುಂಪು ಹಂತದ ಮುಖಾಮುಖಿಯಲ್ಲಿ ಭಾನುವಾರ ಭಾರತ ಕೊರಿಯಾವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ರಕ್ಷಣಾ ಪಡೆಗಳಲ್ಲಿ ಮಹಿಳೆಯರ ಸಾಧನೆ ಶ್ಲಾಘನೀಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಸಂಸತ್ತಿನ ಉಭಯ ಸದನಗಳಲ್ಲಿ ಮೂರನೇ ದಿನವೂ ಮುಂದುವರೆದ ಗದ್ದಲ, ಕಲಾಪ ನಾಳೆಗೆ ಮುಂದೂಡಿಕೆ. ಜಾರ್ಖಂಡ್ನ ಮುಖ್ಯಮಂತ್ರಿಯಾಗಿ ನಾಲ್ಕನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸಿದ ಹೇಮಂತ್ ಸೊರೇನ್. ಗೋವಾದಲ್ಲಿ ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕೆ ತೆರೆ, ಲ್ಯಾಂಪನ್ಗೆ ಅತ್ಯುತ್ತಮ ವೆಬ್ ಸಿರೀಸ್ ಪ್ರಶಸ್ತಿ. ಸೈಯದ್ ಮೋದಿ ಇಂಡಿಯಾ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ ಪಿವಿ ಸಿಂಧು, ಲಕ್ಷ್ಯ ಸೇನ್ ಮುಂದಿನ ಹಂತಕ್ಕೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಮತ್ತು ರಾತ್ರಿ 8:00 ಸುದ್ದಿ ಮುಖ್ಯಾಂಶಗಳನ್ನು ಕೇಳಲಿದ್ದೀರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.